ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೊರೋನಾ COVID-19 ವೈರಾಣು ನಮ್ಮನ್ನ ಕಾಡ್ತಾ ಇದೆ. ಕಾಡುತ್ತಿರುವಂತಹ ಕೊರೋನಾ ಕೋವಿಡ್ ವೈರಾಣು ವಿರುದ್ಧ ಹೋರಾಡಲು ನಾವೆಲ್ಲರೂ ಹೆಜ್ಜೆ ಹಾಕಬೇಕು. ಹೆಜ್ಜೆ ಅಂದ್ರೆ ಮುಂಜಾಗ್ರತೆ. ಮುಂಜಾಗ್ರತೆಯನ್ನು ತೆಗೆದುಕೊಳ್ಳೋದು ಒಂದು ಪರಿಹಾರ. ಕೈಗಳಿಗೆ ಕೈಕವಚ, ಮುಖಕ್ಕೆ ಮಾಸ್ಕ್ ಧರಿಸೋದು, ಕೆಮ್ಮು, ಗಂಟಲು ಬೇನೆ, ಶೀತ, ನೆಗಡಿ, ಈ ಲಕ್ಷಣಗಳು ನಮ್ಮಲ್ಲಿ ಕಂಡುಬಂದ್ರೆ ಭಯ ಪಡದೆ ತಾಳ್ಮೆಯಿಂದಲೇ ತಕ್ಷಣ ಹತ್ತಿರದ ವೈದ್ಯರನ್ನ ಕಾಣೋದು. ಇದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ನೀವು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಎರಡ್ ಸಾವಿರದ 2021-22 ಸಾಲಿನ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಖರೀದಿ ಪ್ರಕ್ರಿಯೆ ದಿನಾಂಕ 15 ಡಿಸೆಂಬರ್ 2021 ದಿನಾಂಕ 29 ಜನವರಿ 2022 ನೋಂದಣಿಗೆ ಕಾಲಾವಕಾಶ. ಪ್ರತಿ ಕ್ವಿಂಟಾಲ್ಗೆ 6,300 ಬೆಂಬಲ ಬೆಲೆ. ಪ್ರತಿ ರೈತರಿಂದ ಎಕರೆಗೆ 7.5 ಕ್ವಿಂಟಾಲ್ ಮತ್ತು ಗರಿಷ್ಠ 15 ಕ್ವಿಂಟಾಲ್. ಆಧಾರ ಜೋಡಣೆಗೊಂಡ ಖಾತೆಗೆ ಹಣ ಜಮಾ ಮಾಡಲಾಗುವುದು. ಜಿಲ್ಲೆಯಾದ್ಯಂತ 127 ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ. ರೈತ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ ವಿಜಯಪುರ. ಕೇಳ್ರಪ್ಪ ಕೇಳ್ರಿ, ಮನ್ ಮನೆಗೂ ಗಂಗೆ ಯೋಜನೆನಾಗೆ ಗ್ರಾಮದ ಪ್ರತಿಯೊಬ್ಬರಿಗೂ ಶುದ್ಧ ಸುರಕ್ಷಿತ ಕುಡಿಯೋ ನೀರು ಕೊಡೋಕೆ ಪ್ರತಿ ಮನೆಗೂ ನಳ ಸಂಪರ್ಕ ಮಾಡಲಾಗ್ತಾ ಐತೆ. ಅದಕ್ಕೆ ಗ್ರಾಮ ಕ್ರಿಯಾ ಯೋಜನೆಯಲ್ಲಿ ನಮ್ಮಳ್ಳಿನಲ್ಲಿ ಎಷ್ಟು ರಸ್ತೆಗಳಿದಾವೆ, ನೀರಿನ ಮೂಲಗಳು ಎಷ್ಟಿವೆ, ನಳ ಸಂಪರ್ಕ ಯಾರ್ಯಾರಿಗೈತೆ ಅಂತ ಗುರುತಾಕಿ ಗ್ರಾಮದ ನೀಲಿ ನಕ್ಷೆ ತಯಾರಿಸಕ್ಕೆ ಗ್ರಾಮದವರೆಲ್ಲರೂ ಸಹಕರಿಸಬೇಕು. ಯೋಜನೆಗೆ ಸರ್ಕಾರ 1 ರೂಪಾಯಿ ಖರ್ಚು ಮಾಡಿದ್ರೆ ಅದರಲ್ಲಿ ಸಮುದಾಯ 10 ಪೈಸೆ ಭರಿಸಬೇಕು. ನಮ್ಮ ಗ್ರಾಮ ನಮ್ಮ ಜವಾಬ್ದಾರಿ. ಇದು ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಬಿಎಆರ್ಕೆ ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಎಬಿಎಆರ್ಕೆ. ಎಬಿಎಆರ್ಕೆ ಯೋಜನೆಯಲ್ಲಿ 291 ಕ್ಲಿಷ್ಟಕರ ದ್ವಿತೀಯ ಹಂತದ ಹಾಗೂ 900 ತೃತೀಯ ಹಂತದ ಚಿಕಿತ್ಸೆಗಳನ್ನು ನಿಮ್ಮ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿಲ್ಲದಿದ್ದರೆ ವೈದ್ಯರ ಸಲಹೆ ಮೇರೆಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ಎಬಿಎಆರ್ಕೆ ಯೋಜನೆಯಲ್ಲಿ ಬಿಪಿಎಲ್ ಕಾರ್ಡುದಾರರಿಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿಯಲ್ಲಿ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ನೇರವಾಗಿ 154 ತುರ್ತು ಚಿಕಿತ್ಸಾ ಸೌಲಭ್ಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಆತ್ಮೀಕ ಉಗುರಿ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೆಳಗಿರಿ ಗ್ರಾಮದ ಕೃಷಿ ಅನುಭವಿ ಶಿವನಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಶರಣು ಶರಣಾರ್ಥಿಗಳು, ಪ್ರತಿ ದಿವಸದಂತೆ ಇವತ್ತು ಕೂಡ ನಾವು ಒಬ್ಬ ರೈತರ ಜೊತೆ ಮಾತಾಡ್ತಾ ಇದ್ದೀವಿ. ಇವರು ಮಾಲಿಂಗ್ಪುರದ ಹತ್ರ ಬೆಳಗಲಿ ಅನ್ನೋ ಗ್ರಾಮದ ರೈತರು. ಇವರು ಶಿವನಗೌಡ ಪಾಟೀಲ್ ಅಂತೇಳಿ. ಇವರು ಏನ್ ಹೇಳ್ತಾರ, ಯಾವ ರೀತಿ ಬೆಳೆ ಬೆಳೀತಾ ಇದಾರ, ಇವರ ಯಶೋಗಾಥೆ ಏನ್ ಕೇಳೋಣ ಬನ್ನಿ. ನಮಸ್ಕಾರ ಶಿವನಗೌಡ ಪಾಟೀಲ್ ರೀ. ನಮಸ್ಕಾರ ಸರ್. ಶಿವನಗೌಡ ಪಾಟೀಲ್ ರೀ, ಎಲ್ಲಿವರೆಗೆ ತಮ್ಮ ಶಿಕ್ಷಣ ಆಗಿದ್ದಾರೆ? BA 1 year LLB. LLB ಮಧ್ಯಕ್ಕೆ ಬಿಟ್ರಿ ಕಾಣಿಸ್ತದ, ಯಾಕೆ ಬಿಟ್ರಿ? ನಮ್ದು ಕುಟುಂಬ ಬಹಳ ಸಣ್ಣದ್ರಿ, ಆದ ಕಾರಣ ಮನೆಯಲ್ಲಿ ಒಕ್ಕಲ್ತನ ಮಾಡೋರು ಯಾರು ಇದ್ದಿದ್ದಿಲ್ಲ. ನಮ್ಮ ಫಾದರ್ ರಿಟೈರ್ಮೆಂಟ್ ಟೀಚರು, ಒಕ್ಕಲ್ತನ ಹಿಂದೆ ನಮ್ಮ ಫಾದರ್ ಅದು ಎಲ್ಲರೂ ಡಿವೈಡೇಷನ್ ಆಗಿ ಆ ಒಕ್ಕಲ್ತನ ಮಾಡ್ಬೇಕಾದ್ರೆ ನಾವ ಬೇಕಾದ್ವಿ. ಅನಿವಾರ್ಯವಾಗಿ ನಾವು ಡಿಗ್ರಿ ಮುಗಿಸಿ ಒಕ್ಕಲ್ತನಕ್ಕೆ ಸೇರ್ಕೊಂಡ್ವಿ. ಅಂದ್ರೆ ಕೃಷಿಗಾಗಿ ತಮ್ಮ ಕಾನೂನು ಒಂದು ಪದವಿಯನ್ನ ಬಿಟ್ಟು ಬಂದ್ರಿ? ಹೌದ್ರಿ ಸರ್, ಹೌದ್ರಿ. ಈಗ ಎಷ್ಟು ವರ್ಷ ಆಯ್ತ್ರಿ ತಾವು ಕೃಷಿ ಮಾಡ್ಲಿಕ್ಕತ್ತು? ಕೃಷಿ ಮಾಡ್ಲಿಕ್ಕತ್ತಿ ನಾ ಎಲ್ಲ 9th ಹಿಡಿದು ಮಾಡಾಕತ್ತೇನ್ರಿ, ಅಂದ್ರೆ 10th ಹಿಡಿದು ಅಪ್ ಟು. ಆದ್ರೆ ನಾವು ಡಿಗ್ರಿ ಮುಗಿಸಿ ಈಗ ಹೆಚ್ಚು ಕಡಿಮೆ ಒಂದು 15 years ಆಯ್ತು. 15 ವರ್ಷ ಆಯ್ತು. ಪೂರ್ಣ ಪ್ರಮಾಣದ ರೈತರಾಗಿದ್ದೀರಿ? ಪೂರ್ಣ ಪ್ರಮಾಣದೊಳಗೆ ರೈತರಾಗಿವ್ರಿ. 15. ಒಂದು ಎಷ್ಟು ಎಕರೆ ಜಮೀನು ಇದೆ ರೀ ತಮ್ದು? ನಮ್ದು 8 acres ಇದೆ. 8 acres ಎಲ್ಲ ನೀರಾವರಿನ? ನೀರಾವರಿನ ನೀರಾವರಿ. ನೀರಾವರಿ ಮೂಲ ಏನ್ರಿ? ನೀರಾವರಿ ಮೂಲ ಬಾವಿ ರೀ, ವಿತ್ GLBC ಕವಲಿ, ಎಡದಂಡಿ ಕಾಲುವೆ, ಕಾಲುವೆ ನೀರು ವಿತ್ ಬಾವಿ ನೀರು. ಘಟಪ್ರಭಾ, ಎಡದಂಡೆ, ಕಾಲುವೆ ನೀರು ತಮ್ಮ ಹೊಲಕ್ಕೆ ಬರ್ತಾವ, ಅದರ ಜೊತೆಗೆ ಬಾವಿ ನೀರು ಕೂಡ ಬಳಸ್ತಿರ್ತಾವ? ಹೌದ್ರಿ ಸರ್, ಹೌದ್ರಿ. ಈಗ ಪ್ರಮುಖವಾದ ಯಾವ್ಯಾವ ಬೆಳೆಗಳನ್ನು ಬೆಳಿತಿರ್ತಾವ? ಪ್ರಮುಖವಾಗಿ ಕಬ್ಬ್ರಿ, ಕಬ್ಬು, ಆನಂತರ ಅರಿಶಿನ, ಆನಂತರ ಗೊಂಜಾಳ, ಆನಂತರ ಹಿಕ್ಕಟ್ಟಿನ ಪೀಕ್ ಏನೈತಿ ಸದಕ ಗೋಧಿ, ಇವಿಷ್ಟು ನಾವು ಕಂಟಿನ್ಯೂಸ್ ಇವನಿಷ್ಟು ಬೆಳಿತೀವ್ರಿ. ಮತ್ತು ತಾವು ದನಕರುಗಳು, ಪಶುಸಂಗೋಪನೆ ಅಥವಾ ಕೋಳಿ ಸಾಕಾಣಿಕೆ ಇವು ಏನಾದರೂ ಮಾಡಿದಿರಿ? ದನ ಆಕರು ಸಾಕಿವಿ ರೀ, ಜೆರ್ಸಿ ಆಕಳನೂ ಸಾಕಿವಿ, ಎಮ್ಮಿನೂ ಸಾಕಿವಿ, ಮುಂದೆ ಆಡುಗಳು ಸಾಕಿವಿ. ಇವಷ್ಟೂ ಜೊತೆ ಜೊತೆಗೇನ ಕೃಷಿ ಜೊತೆಗೇನ ಇವನು ಸಾಕೊಂಡು ಎಲ್ಲಾನು ಮಾಡ್ತೀವಿ. ಇವು ಎಷ್ಟೆಷ್ಟು ಸಾಕಿದಿರಿ ಒಂದು ಸ್ವಲ್ಪ ಹೇಳ್ತೀರಿ? ಒಂದು 4 ಎಮ್ಮೆ ಇದಾವ್ರಿ, ಒಂದು 2 ಜೆರ್ಸಿ ಆಕಳದಾವು, ಜೊತೆಗೆ ಒಂದು 8-10 ಆಡುಗಳು ಅದಾವ್ರಿ. ಎಲ್ಲದರ ಜೊತೆಗೆ ನಿರ್ವಹಣೆ ಮಾಡ್ತಾ ತಾವು ಕೃಷಿ ಮಾಡ್ತಾ ಇದ್ದೀರಿ. ಈಗ ಪ್ರಮುಖವಾಗಿ ಕಬ್ಬು ಹಾಗೂ ಅರಿಶಿನ ಬೆಳಿತೀನಿ ಅಂತಂದ್ರಿ, ಇದರಲ್ಲಿ ನೀವು ಇದೀಗ ಹೇಳಿದ್ರಿ ಏನಂತ ಕಬ್ಬಿನಲ್ಲಿ ನಾವು ಅರಿಶಿಣವನ್ನ ಮಿಶ್ರ ಆಗಿ ಬೆಳೆದ್ರಿ, ಇದು ನಾನು ಪ್ರಥಮ ಬಾರಿಗೆ ಕೇಳ್ತಾ ಇರೋದು. ಇದು ತಮ್ಗ ಯಾವ ರೀತಿ ಒಂದು ಯೋಜನೆ ಹೆಂಗ್ ಹಾಕೊಂಡ್ರಿ, ಎಲ್ಲಾದ್ರೂ ನೋಡಿದ್ರ ಅಥವಾ ತಾವೇ ವಿಚಾರ ಮಾಡಿ ಈ ರೀತಿ ಬೆಳೆದ್ರೆ? ಹೌದ್ರಿ ಸರ್, ಈಗ ನಾವು ಒಂದು ಸಾರಿ ಡೆಲ್ಲಿಗೆ ಹೋಗಿದ್ವಿರಿ. ಡೆಲ್ಲಿಗೆ ಹೋಗುವಾಗ ಅಲ್ಲಿ ಮಹಾರಾಷ್ಟ್ರದೊಳಗ ಪುನಾದಿಂತ ಈ ಕಡೆ ಆ ಕಡೆ ಬರುವಾಗ ಒಂದ್ಸರಿ ನಾ ಟ್ರೇನಲ್ಲಿ ಬರುವಾಗನ ಆ ಕಬ್ಬಿನ ಜೊತೆಗೆ ಅರಿಶಿನ ಬೆಳೆದಿದ್ದೀರ ಮಿಶ್ರ ಬೆಳೆ, ಅದನ್ನ ನೋಡಿ ನಾನು ಇಲ್ಲಿ ಮಿಶ್ರ ಬೆಳೆ ಮಾಡಬಾರ್ದ ಯಾಕ ಅಥವಾ ಕಬ್ಬಿನೊಳಗೆ ಅರಿಶಿನ ನಾನು ಬೆಳಿಬಾರ್ದ ಯಾಕ ಅಂತೇಳಿ ಒಂದ್ಸರಿ ವಿಚಾರ ಮಾಡಿ ಇಷ್ಟು ದಿವಸ ಏನ್ ಮಾಡಿದ್ದೆ ಅಂದ್ರೆ ಬರೇ ಕಬ್ಬಿಗೆ ಕಬ್ಬನ ಅರಿಶಿನಕ್ಕೆ ಅರಿಶಿನನ ಎಲ್ಲಾನು ಸಿಂಗಲ್ ಬೆಳೆನ ಮಾಡ್ತಿದ್ನಿ, ಮಿಶ್ರ ಬೆಳೆ ಅನ್ನೋದು ಮಾಡ್ತಿದ್ದಿಲ್ಲ. ಒಂದ್ಸರಿ ನಾನು ಪ್ರಯೋಗ ಮಾಡ್ಬೇಕಂತೇಳಿನ ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡು ಕಬ್ಬಿನೊಳಗೆ ಅರಿಶಿನಾನ ಹಚ್ಚೀನಿ. ಅರಿಶಿನ ಹಚ್ಚಿ ಒಂದು ಎಕರೆ ಕಬ್ಬಿಗೆ 70 ಟನ್ ಕಬ್ಬು ತೆಗೆದನು. ಮುಂದೆ ಅದ್ರ ಜೊತೆಗೆ ಬರೇ 4 ಕ್ವಿಂಟಲ್ ಬೀಜ ಹಚ್ಚಿ ಒಂದು 8 ಕ್ವಿಂಟಲ್ ರಿಟರ್ನಿಂಗ್ ಬೀಜ ಬಂದಾವು, ಜೊತೆಗೆ 9 ಕ್ವಿಂಟಲ್ ಅರಿಶಿನ ಆಗೈತಿ. ಇದನ್ನ ಈ ತರ ನಾ ಅರಿಶಿನ ಕಬ್ಬ ಎರಡೂ ಜೊತೆ ನಾನು ಬೆಳೆದದ್ದು. ಇದನ್ನು ತಾವು ತೆಗೆದ ಇಳುವರಿ ಪ್ರತಿ ಎಕರೆಗ ಅಥವಾ ಒಟ್ಟಾರೆ? ಪ್ರತಿ ಎಕರೆಗೆ ರೀ, ಇದು ಪ್ರತಿ ಎಕರೆಗೆ ಒಟ್ಟಾರೆಯಾಗಲ್ಲ, ಒಂದು ಎಕರೆಗೆ 70 ಟನ್ ಕಬ್ಬು ಜೊತೆಗೆನ 9 ಕ್ವಿಂಟಲ್ ಅರಿಶಿನ ಇಷ್ಟು ಬೆಳೆದನ್. ಇದು ಯಾವ ರೀತಿ ಮಾಡಬೇಕು ಒಂದ್ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ತೀರಿ? ಈ ಕಾರ್ಯಕ್ರಮ ಕೇಳ್ತಿರ್ತಾರೆ ರೈತರು, ಭೂಮಿ ತಯಾರಿಕೆ ಹಿಡ್ಕೊಂಡು ಕಬ್ಬು ಕಟಾವುವರೆಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದ್ ಸ್ವಲ್ಪ ತಿಳಿಸ್ಕೊಡ್ರಿ. ಈಗ ಹೆಚ್ಚು ಕಡಿಮೆ ನಾರ್ಮಲಿ ರೈತರ ದಗದ ಮಾಡುವಂಗ ಮಾಡತಿರ್ತಾರೋ ಅದ್ರೊಳಗೆ ಸ್ಪೆಷಲ್ ಏನಿಲ್ಲ. ಇದ್ರೊಳಗೆ ನಾ ಈ ಒಂದು ದಗದ ಮಾಡೋದ್ರೊಳಗ ಒಂದ್ ಏನಪ್ಪಾ ಅಂದ್ರ ಗಳೆ ಹೊಡಿದು ನಂತರ ರೂಟ್ರ್ ಹೊಡಿದು ಪೂರ್ಣ ಪ್ರಮಾಣದೊಳಗ ಮಣ್ಣನ್ನ ಪೂರ್ಣ ಪ್ರಮಾಣದೊಳಗ ಹದ ಮಾಡುದು. ಹದ ಮಾಡಿ ಏನ್ ನಾವು ಕಬ್ಬು ಹಚ್ಚುವಾಗ ಅದನ್ನ ಯಾವ ತರ ಇರ್ಬೇಕಂದ್ರ ಪೂರ್ಣ ಪ್ರಮಾಣದೊಳಗ ಮೆದು, ಈಗ ಒಂದ್ ಟೈಪ್ ಹಳ್ಳಳ ಅಥವಾ ದೊಡ್ಡ ದೊಡ್ಡ ಹೆಂಟಿ ಯಾವುದೇ ತರದ ಅದಕ್ಕೆ ತೊಂದರೆ ಆಗುವಂತ ಬೀಜಕ್ಕೆ ನಾವು ಮುನುಗಿಸುವಂಗ ತೊಂದರೆ ಆಗ್ಲಾರ್ದಂಗ ಅದ ಆ ಭೂಮಿ ಇರ್ಬೇಕು. ಜೊತೆಗೆ ಅದನ್ನ 2.5 ಫೂಟಿನೂ ಸಾಲ ಬಿಡ್ಬೇಕು, ಪ್ರತಿಯೊಂದು ಸಾಲನು 2.5 ಫೂಟಿನೂ ಬಿಡಬೇಕು. 2.5 ಫೂಟ್ ಬಿಟ್ಟು 2.5 ಫೂಟಿನೂ 2 ಕಬ್ಬಿನ ಸಾಲ ಹಚ್ಚಿ ಒಂದು ಸಾಲ ಅದ್ರೊಳಗೆ ಅಂತರ್ ಬೆಳೆ ಅಂತೇಳಿ ಒಂದು ಅರಿಶಿನ ಸಾಲ ಅರಿಶಿನ ಅದ್ರೊಳಗೆ ಹಚ್ಕೋಬೇಕು. ಅರಿಶಿನ ಹಚ್ಕೊಂಡ್ರೆ ಒಂದು ಸಾಲ ಗ್ಯಾಪ್ ಆತ್ರಿ, ಒಂದು ಸಾಲ ಗ್ಯಾಪ್ ಆಗಿ 2 ಕಬ್ಬು ಒಂದು ಅರಿಶಿನ, ಒಂದು ಗ್ಯಾಪ್ ಆದದ್ದು ಏನಾಯ್ತಿ ಆ ಅರಿಶಿನ 8 ತಿಂಗಳದ ಅದು ಆದ್ರೂ ಅರಿಶಿನ 8 ತಿಂಗಳದ ಬೆಳಿ, ಕಬ್ಬು 12 ತಿಂಗಳ ಬೆಳಿ. 12 ತಿಂಗಳ ಅಂದ್ರ ಈಗ 12 ತಿಂಗಳ ಕಬ್ಬು ಬೆಳಿತೀವ ಅಂದ್ರ ಒಂದ್ 7-8 ತಿಂಗಳ ತನೂ ಅರಿಶಿನಕ್ಕೆ ಏನ್ ತೊಂದರೆ ಆಗಂಗಿಲ್ಲ. ಆ ಒಂದು ಉದ್ದೇಶಕ್ಕ ಒಂದ್ 4 ತಿಂಗಳ ಬೋದ್ ಮಾಡೋ ಟೈಮ್ದೊಳಗ 4 ತಿಂಗಳ ಈ ಅರಿಶಿನ ಫುಲ್ ಅದ್ರ ಬೇರು ಅಥವಾ ಗಡ್ಡೆ ಬೆಳೆಯುವ ಒಂದ್ ಮಟ್ಟಕ್ಕೆ ಅರಿಶಿನ ಬಂದಿರ್ತೈತಿ. ಆ ನಂತರ ಅದಕ್ಕೆ ಬೇಕಾದ ಸೌಲಭ್ಯ ಏನಪ್ಪ ಅಂದ್ರ ಮ್ಯಾಲ ಕಬ್ಬು ಒಂದ್ ಸ್ವಲ್ಪ ಎತ್ತರ ಆದ್ರೂ ಅರಿಶಿನಕ್ಕೆ ನಡೀತೈತ್ರಿ. ಅದಕ್ಕ 2.5 ಫೂಟ್ ಪ್ರತಿಯೊಂದು ಸಾಲನು 2.5 ಫೂಟ್ ಬಿಟ್ಟ 2 ಸಾಲ ಕಬ್ಬು 1 ಸಾಲ ಅರಿಶಿನ. ಮುಂದ ಅರಿಶಿನ ಹಚ್ಚು ಮುಂದ ಪೂಟಿಗೊಂದ್ ಅರಿಶಿನ ಬೀಜ ತುರುಕ್ಬೇಕು, ಅರ್ಧ ಪೂಟ್ ಅಲ್ಲ ಮಳ ಅಲ್ಲ, ಪೂಟಿಗೊಂದ 12 ಇಂಚಿಗೊಂದ್ ಅರಿಶಿನ ಬೀಜವನ್ನ ತುರುಕ್ಬೇಕು. ಆ ಬೀಜ ತುರುಕೊಳ್ಳುವ ಮುಂದ ಅದಕ್ಕೇನ್ ಉಪಚಾರ ಮಾಡ್ಬೇಕು ಔಷಧ ಉಪಚಾರ ಎಲ್ಲವನ್ನು ಮಾಡಬೇಕು. ಆ ಬೀಜ ಹಚ್ಚು ಮುಂದ ಒಂದ್ ಎಷ್ಟೋ ಒಂದ್ ಕ್ವಿಂಟಲ್ ನಮಗ್ ಕಡಿಮೆ ಹತ್ತೇಳಿ ಕಡಿಮೆ ಸಣ್ಣ ಬೀಜ ತರುದು ಅಥವಾ ಕಡಿಮೆ ಕ್ವಿಂಟಲ್ ಮಾಡ್ಕೊಂಡ ರೊಕ್ಕ ಕಡಿಮೆ ಹತ್ತೈತಿ ಅಂತೇಳಿ ಕಡಿಮೆ ಬೀಜ ಹಚ್ಚುವಂಗಿಲ್ಲ. ಚಲೋ ಅತ್ಯಂತ ಗಡ್ಡಿ ಚಲೋ ಇಳುವರಿ ಆದಂತ ಬೀಜನ ನಾವು ಕೊಂಡು ತರಬೇಕು. ಅದ್ ನಮಗೆ ಹೆಚ್ಚು ಹತ್ತಲಿ, ಕ್ವಿಂಟಲ್ ಹಚ್ಚು ಮುಂದನ ಒಂದ್ ಸ್ವಲ್ಪ ಕೆಜಿ ಹೆಚ್ಚು ಬರ್ಲಿ, ರೊಕ್ಕ ಹೆಚ್ಚು ಹೋಗ್ಲಿ. ಎಷ್ಟು ಗಡ್ಡಿ ಚಲೋ ಹಚ್ತೀವಿ ಅರಿಶಿನ ಬೀಜ ಗಡ್ಡಿ ಚಲೋ ಹಚ್ತೀವಿ ಅಷ್ಟು ಗಡ್ಡಿ ಅದು ಇಳುವರಿ ನಮಗ್ ಸಿಗ್ತೈತಿ. ಇಲ್ಲ ಸುಮಾರು ಬೀಜ ಅಷ್ಟ ಸಣ್ಣ ಪ್ರಮಾಣದೊಳಗೆ ಬಾರಿಕಾಯಿ ಅಷ್ಟ ಪೇರುಕಾಯಿ ಅಷ್ಟ ಅಷ್ಟ ಹಚ್ಚಿದ್ರು ಸಹಿತ ಇಳುವರಿ ಬರಂಗಿಲ್ಲ. ಆ ನಂತರ ಅದನ್ನ ದೊಡ್ಡ ಗಡ್ಡಿ ಹೆಚ್ಚಿ ಆ ನಂತರ ದೊಡ್ಡ ಇಳುವರಿ ಚಲೋ ಬರ್ತೈತ್ರಿ. ಅದಕ್ಕೆ 2.5 ಫೂಟ್ ಅವನ್ ಕಂಪಲ್ಸರಿ ಬಿಟ್ಟು ಆ ಪೂಟಿಗೊಂದ್ ಅದನ್ನೊಂದು ಅರಿಶಿನದ ಒಂದು ಇದನ್ ಮಾಡಿಕೊಂಡು ಆ ತರ ನಾವು ಹಚ್ಕೊಂಡ್ರೆ ಏನ್ ಅಡ್ಡಿ ಇಲ್ಲ, ಈ ತರ ಬೆಳಿಬಹುದು. ಕಬ್ಬಿನ ಬೀಜ ಎಷ್ಟು ಹೋಗ್ತಾವ್ರಿ ಪ್ರತಿ ಎಕರೆಗೆ ಮತ್ತು ಅರಿಶಿನ ಬೀಜ ಎಷ್ಟು ಹೋಗ್ತಾವ್ರಿ ಪ್ರತಿ ಎಕರೆಗೆ? ನಾ ಈಗ 2.5 ಫೂಟಿನೂ ಸಾಲ ಬಿಟ್ಟಾಗ ಪ್ರತಿ ಎಕರೆಗೆ ಪೋನೆ 2 ಟನ್ ತನ ಬೀಜ ಹತ್ತವ್ರಿ ಕಬ್ಬಿನು. ನಾರ್ಮಲಿ 3 ಫೂಟಿಗೆ ಹೆಚ್ಚು ಮುಂದನ ಹೆಚ್ಚು ಕಡಿಮೆ 3 ಟನ್ ಮ್ಯಾಲ ಬೀಜ ಹತ್ತವ್ರಿ ಕಬ್ಬ. ಇದನ್ನ ಹಚ್ಚಿದಾಗ ಪೋನೆ 2 ಟನ್ ದೀಡರಿಂತ್ರ ಪೋನೆ 2 ಟನ್ ಬೀಜ ಹತ್ತಾವು ಕಬ್ಬಿನ ಬೀಜ. ಇದಕ್ಕೆ ಹೆಚ್ಚು ಕಡಿಮೆ 3.5 ಕ್ವಿಂಟಲ್ ಹಿಡಿದ್ 4 ಕ್ವಿಂಟಲ್ ಅರಿಶಿನ ಬೀಜ ಹತ್ತಾವು. ಅಂದ್ರೆ ಸಾಲಿನಿಂದ ಸಾಲಿಗೆ ಎಷ್ಟು ಪ್ರಮಾಣ ಐತ್ರಿ ಮತ್ತು ಸಸಿಯಿಂದ ಸಸಿಗೆ ಎಷ್ಟು ಪ್ರಮಾಣ ಐತಿ ಈ ಬೀಜದ್ದು? ಸಾಲಿನಿಂದ ಸಾಲಿಗೆ 2.5 ಫೂಟ್ ಆಯ್ತ್ರಿ ಯಾವುದು ಕಬ್ಬಿಂದ ಅಂತರ. ಮುಂದ ಇದ ಅರಿಶಿನದ ಏನೈತ್ರಿ ಆ 2.5 ಫೂಟ 2.5 ಫೂಟ 5 ಫೂಟ್ ಗ್ಯಾಪ್ ಅಥವಾ 5 ಫೂಟಿಗೆ ಒಂದ್ ಅರಿಶಿನದ ಒಂದ್ ಬೀಜ ಏಕ ಕಂಟಿನ್ಯೂ ಒಂದ್ ಸಾಲ ಕುಂಡಿರ್ತೈತ್ರಿ. ಒಂದು ಸಾಲ ಕುಂದಿರ್ತೈತಿ, ಐದು ಪೂಟಿಗೆ ಒಂದು ಸಾಲ ಅರಿಶಿನ ಬೀಜ ಕುಂದಿರ್ತೈತಿ, ಎರಡೂವರೆ ಪೂಟಿಗೆ ಒಂದು ಕಬ್ಬಿನ ಬೀಜ ಕುಂದಿರ್ತೈತಿ. ಆಮೇಲೆ ಕಬ್ಬು ಒಂದು ಸಸಿಯಿಂದ ಸಸಿಗೆ ಎಷ್ಟು ದೂರ ಇರ್ಬೇಕು? ಸಸಿಯಿಂದ ಸಸಿಗೆ ಬೀಜ ಅದನ್ನ ಅಡಕಲ ಏರಿ ಇಡುವಂಗಿಲ್ರಿ. ಕಬ್ಬಿನ ಬೀಜ ಪೂರ್ಣ ಪ್ರಮಾಣದೊಳಗೆ ಗಣಕಿ ಏರ್ ಮಾಡಿಡುದು ಓರ್ ಮಾಡಿಡುದು ಬೇಡ. ಒಂದು ಅರ್ಧ ಫೂಟ್ ಡಿಫರೆನ್ಸ್ ಇಟ್ಕೊಂಡ ಗಣಕಿ ಎರಡ ಗಣಕಿ ಕಬ್ಬು ಕಟಾವ್ ಮಾಡ್ಕೋದು ಕಂಪಲ್ಸರಿ. ಮೂರು ಗಣಕಿ ಮೂರು ಬೀಜ ಆಗಲೇಬಾರದು, ಎರಡು ಗಣಕಿ ಆದ್ರೆ ಸಾಕ. ಎರಡು ಗಣಕಿ ನಡುವೊಂದ ಒಂದು ಅರ್ಧ ಫೂಟ್ ಡಿಫರೆನ್ಸ್, ಕಬ್ಬಿನ ಬೀಜ ಅರ್ಧ ಫೂಟ್ ಡಿಫರೆನ್ಸ್ ಅಷ್ಟು ಮಾಡಿ ಹಚ್ಕೋಬಹುದು ಕಬ್ಬು. ಈಗ ಹೊಸದಾಗಿ ಎಂಟು ಫೂಟಿಗೆ ಒಂದು ಕಬ್ಬಿನ ಒಂದು ನಾಟಿ ಮಾಡ್ತಾರಲ್ಲ, ಇದು ಚಲೋನಾ ಅಥವಾ ಈಗ ನೀವು ಹೇಳಿದ ರೀತಿ ಚಲೋನಾ? ಮಿಶ್ರ ಬೆಳೆ ಮಾಡಲಿಕ್ಕೆ ಇದು ಚಲೋ ರೀ ನಾವು ಹೇಳೋದು. ಮತ್ತ ಏನಿಲ್ಲ ಅದ್ರೊಳಗೂ ಮಿಶ್ರ ಬೆಳೆ ಮಾಡ್ಯಾರು ಅಥವಾ ಇಲ್ಲೋ ಅನ್ನೋದು ಈಗೂ ಮತ್ತೆ ಮಾಡಾಕ್ತಾರ ರೈತರು. ಅದು ಏನ ತಪ್ಪತ್ತಲ್ಲ, ಅವ್ರು ಮಾಡಿದ್ದನ್ನ ನಾನು ನೋಡಿಲ್ಲ. ನಾ ಇದನ್ನ ನೋಡಿದ್ನಿ, ಇದನ್ನ ಮಾಡೀನಿ, ಇದನ್ನ ನೋಡಿ ನನಗೊಂದ್ ಸ್ವಲ್ಪ ಸಕ್ಸಸ್ ಆಗೈತಿ, ನಮ್ಮ ಒಂದು ಇದಕ್ಕಾಗಿ ನಮ್ಮ ಮನಸ್ಸಿಗೆ ಐತಿ ಅಂತೇಳಿ ನಾ ಈ ತರ ಪ್ರಯೋಗ ಮಾಡಿದ್ದನ್ನ ನಾನು ಹೇಳ್ಬೋದ್ರಿ. ಮುಂದೆ ಅದು ಏನೈತಿ ಅದು ಸುಮಾರತ್ತಲ್ಲ, ಅದ್ರದ್ದು ಏನೋ ಆದ್ರೂ ಒಂದ್ ಚೂರ ಕಬ್ಬು ಹಚ್ಚಗೊಳ್ ಮುಂದೆ ಒಂದ್ ಚೂರ ಈಗ ಹೊಯ್ಗುನಿ ಆತಂದ್ರ ಆಂಗ್ಲ ಆತಂದ್ರ ಈಗ ಎಂಟು ಪುಟ್ಟಿನೂ ಐದು ಪುಟ್ಟಿನೂ ರೈತಗ ಬಾಳ ನಿರಾಶೆ ಹಾಕೈತ್ರಿ. ನಿರಾಶೆ ಆತಂದ್ರ ಕಬ್ಬು ಹಾಳಿ ಕೂಡುದು ಬಾಳ ಕಠಿಣ ರೀ. ವರ್ಷದ ಬೆಳೆ ಎಲ್ಲಾ ಲಾವಣಿ ಮಾಡಿರ್ತೀವಿ, ಗೊಬ್ಬರ ಕಡ್ದಿರ್ತೀವಿ, ಎಲ್ಲಾನೂ ಮಾಡಿರ್ತೀವಿ, ಎಲ್ಲಾ ಆದ ನಂತರ ನಮಗೆ ಯಾಕೆ ಹಿಂಗಾತು ಅಂತೇಳಿ ನಾವು ತಲೆ ಕೈ ಹಚ್ಕೊಂಡು ಕುಂದ್ರುವಂತ ಪರಿಸ್ಥಿತಿ ಬರ್ತೈತೆ. ಆದ್ರೆ ಇದು ಎರಡೂವರೆ ಪುಟ್ಟಿನೂ ಎರಡು ಸಲ ಹಚ್ಚಿ ಒಂದ್ ಸಲ ಅರಿಶಿನ ಹಚ್ಚೋದ್ರಿಂತ ಏನಾಕೈತಿಪ್ಪ ಅಂದ್ರ ಎರಡೂ ರೀತಿಯಿಂದ ನಮಗೊಂದು ಧೈರ್ಯ ಇವತ್ತು ಆರ್ಥಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಒಂದು ಧೈರ್ಯ ಇರ್ತೈತಿ. ಒಂದು ಸಾಲಿನೊಳಗೆ ಒಂದಿಷ್ಟು ಹೆಚ್ಚು ಕಡಿಮೆ ಕಬ್ಬು ಅಂಗ್ಲ ಆದರೂ ಸಹಿತ ಅರಿಶಿನ ಕೈ ಹಿಡಿತೈತಿ, ಸ್ವಲ್ಪ ಅರಿಶಿನ ಅಂಗ್ಲ ಆದರೂ ಸಹಿತ ಕಬ್ಬು ಕೈ ಹಿಡಿತೈತಿ ಅನ್ನುವಂಥ ಒಂದು ದೃಷ್ಟಿ ಇಟ್ಕೊಂಡು ಇಷ್ಟ ಮಾಡೋದ್ರಿಂದ ಒಂದು ಯೋಗ್ಯ ಅಂತೇಳಿ ನಾನು ಅನಿಸಿಕೆ ರೀ. ಈಗ ಇದುವರೆಗೆ ನಾಟಿವರೆಗೆ ಹೇಳಿದ್ರಿ, ನಾಟಿ ನಂತರ ಅದರದ ಯಾವ ರೀತಿ ಸಾಗುವಳಿ ಕ್ರಮ, ಅಂತರ ಬೇಸಾಯ ಮತ್ತು ಕೀಟ ನಿರ್ವಹಣೆ ರೋಗ ನಿರ್ವಹಣೆ ಆ ಬಗ್ಗೆ ಇಟ್ಟು ಹೇಳ್ರಲ್ಲ. ಈಗ ರೀ ಒಂದು ಏನತ್ತಂದ್ರೆ ಈಗ ತಳಗೊಬ್ಬರ ಈಗ ಕೊಟ್ಟಿಗೆ ಗೊಬ್ಬರ ಅಂತೇಳಿ ಹಾಕ್ತೀವಿ. ಮುಂದೆ ನಾನು ಮಾಡಿದ್ದೇನಪ್ಪ ಅಂದ್ರೆ ಕುರಿ ಗೊಬ್ಬರ ಅಂತೇಳಿ ಸ್ಪೆಷಲ್ ಆಗಿ ಒಂದು ಎಕರೆಗೆ ಒಂದು ಟೇಲರ್ ತಂದು ಅದನ್ನು ಕುರಿ ಗೊಬ್ಬರನ ಸಾಲ ಗೊಬ್ಬರ ಆಗಿ ಕಡ್ದೀನಿ. ಈಗೇನು ಸರ್ಕಾರಿ ಗೊಬ್ಬರ ಡಿ ಎ ಪಿ ಅಥವಾ ಪೊಟ್ಯಾಶ್ ಅಂತಿಂತ ಅದು ಒಗಿತಾರಲ್ಲ, ನಾನು ಅದಕ್ಕಿಂತ ಹೆಚ್ಚಿನ ಪ್ರಮಾಣದೊಳಗೆ ಸಾವಯವ ಗೊಬ್ಬರನ ಉಪಯೋಗಿಸೇನಿ. ಒಂದು ಕುರಿ ಗೊಬ್ಬರ ಉಪಯೋಗಿಸೇನಿ, ನಂತರ ಈ ಕೊಟ್ಟಿಗೆ ಗೊಬ್ಬರನ ತೆಗೆದು ಒಂದು ಆರು ತಿಂಗಳ ಮುಂಚೆ ಒಗೆದು ಅದನ್ನು ಈ ಸರ್ಕಾರಿ ಗೊಬ್ಬರ ಥರನ ಬುಟ್ಟಿಲೆ ತಲೆ ಅಡಗಿಲೆ ಹಂಗೆ ಸಾಲ ಗೊಬ್ಬರ ಟೈಪ್ ಒಗದಾನಿ. ಇದು ಗೊಬ್ಬರ ಸಾಲ ಗೊಬ್ಬರ ಆತ್ರ. ಮುಂದ ಅದಕ್ಕೆ ಇನ್ನ ಕಸ ಇದು ಇನ್ನಿತರ ನೀರ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂದ್ರ ಕಸ ಅನ್ಕರ ಕಂಪಲ್ಸರಿ ನಾವು ತೆಗಿಯಬೇಕ, ಎಷ್ಟು ಬೇಕಾದಷ್ಟು ಆಗ್ಲಿ ಕಸ. ಒಂದು ಇನ್ನಿತರ ಯಾವುದೇ ತರದಂತ ಈ ಕಸ ಹೋಗಲಿ ಅನ್ನುವಂತದ್ ನಾವು ಸ್ಪ್ರೇ ಮಾಡಿದ್ರೆ ಅದ ಆ ಬೆಳೆಗಳಿಗೆ ಬಹಳ ಹಾನಿ ಆಗ್ತದ. ಯಾಕಂತಂದ್ರ ಇದು ಏನು ನಾವು ಟಾನಿಕ್ ಹೊಡಿತೀವಿ ಕಸ ಹೋಗ್ಲಿ ಅಂತೇಳಿ, ಅದ್ರ ಜೊತೆಗೇನ ಒಂದು 20-30% ಆರ ನಮಗ ಬೆಳಿಗ್ಗೆ ಎಫೆಕ್ಟ್ ಐತಿ ಅಂತೇಳಿ ನನಗ ಒಂದು ಇದ ಇರ್ಲಿಲ್ಲ ಅಂದ್ರ ಅದ ಕಸ ಸಾಯಿ ಹೊಡಿತೈತಿ ಅಂದ್ರ ನಮ್ ಬೆಳಿಗ್ಗೆ ಹಾನಿ ಆಗಂಗಿಲ್ಲ ಅನ್ನೋದು ಇದ. ಅದಕ್ಕ ನಾವು ಅದನ್ನ ಕಸದ ಎಣ್ಣೆ ಹೊಡಿಯಬಾರದು, ಕಸ ನಾವು ಲೇಬರ್ ಹಚ್ಚ ತಕ್ಕೋಬೇಕು. ಮುಂದೆ ಏನೈತಿ ಗೊಬ್ಬರ ಏನೈತಿ ನಂತರ ಮೊದಲೇನು ಕೊಟ್ಟಿಗೆ ಗೊಬ್ಬರ ಒಗಿತೀವಿ ಪೊಟ್ಯಾಶ ಅಥವಾ 10-26 12-16 ಈ ತರ ಅದಕ್ಕೆ ಏನ್ ಕಂಟೈನೆನ್ಸ್ ಬೇಕು ಆ ಕಂಟೈನೆನ್ಸ್ ನೋಡ್ಕೊಂಡು ಆ ನೆಲದ ಒಂದು ಗುಣಧರ್ಮಕ್ಕೆ ಹೊಂದುವಂತದ್ದ ಯಾರನೋ ಒಬ್ಬರನ್ನ ಸಜೆಷನ್ ತಗೊಂಡ ಕೃಷಿ ಬಿ ಎಸ್ ಸಿ ಅಗ್ರಿ ಅವ್ರನ್ನ ಯಾರೋ ಒಬ್ರು ಪಂಡಿತರು ಇರ್ತಾರೋ ಗ್ರಾಮ ಸೇವಕರು ಇರ್ತಾರೋ ಆ ನೆಲ ತೋರಿಸಿ ಏನೋ ಎಲ್ಲೋ ಒಂಚೂರು ಬೀಳ್ಸಾಗಿರ್ತೈತಿ ಅಥವಾ ಒಂಚೂರು ಡೊಣ್ಣು ಹುಳ ಹತ್ತಿರ್ತೈತಿ ಅದನ್ನೆಲ್ಲಾನು ಆ ನೆಲದ ಒಂದು ಗುಣದರ ಮೇಲೆ ನಾವು ಡಿಸಿಷನ್ ತಗೋಬೇಕಾಕೈತಿ. ನಾ ಏನ್ ಮಾಡೇನಿ ಅವ್ರು ಮಾಡಕ್ ಸಾಧ್ಯ ಇರಂಗಿಲ್ಲ ಅಥವಾ ಅವ್ರು ಏನ್ ಮಾಡ್ತಾರೆ ನನಗ್ ಮಾಡಕ್ ಸಾಧ್ಯ ಇರಂಗಿಲ್ಲ. ಅದಕ್ಕೆ ನಾ ಏನ್ ಮಾಡೇನಪ್ಪ ಅಂದ್ರ ಈ 10-26 12-16 ಪೊಟ್ಯಾಶ ಎಲ್ಲಾನು ಅದಕ್ಕೆ ಏನ್ ಬೇಕು ಒಬ್ಬರನ್ನ ಗ್ರಾಮ ಸೇವಕರನ್ನ ತಗೊಂಡು ಅವ್ರನ್ನ ಕೇಳ್ಕೊಂಡು ಆ ನೆಲಕ್ಕೆ ಏನ್ ಬೇಕು ಅದನ್ನ ಉಪಚಾರ ಮಾಡೇನ್ರಿ. ಅಂದ್ರೆ ಮಣ್ಣು ಪರೀಕ್ಷೆ ಅದೆಲ್ಲ ಮಾಡಿಸಿದ್ರಿ ತಾವು? ಮಾಡಿಸೇನ್ರಿ ಸರ್, ಮಾಡಿಸೇನ್ರಿ. ಈಗ ಈ ಬೆಳೆದ ನಂತರ ಕಬ್ಬು ಸಕ್ಕರೆ ಕಾರ್ಖಾನೆ ಕಳಿಸ್ತೀರಾ ಅಥವಾ ಬೆಲ್ಲ ಮಾಡ್ತೀರ? ಈಗ ಸಕ್ಕರೆ ಕಾರ್ಖಾನೆನ ಕಳಿಸಿವ್ರಿ. ನಮ್ಮ ಬಾಗಲಕೋಟೆ ಡಿಸ್ಟಿಕ್ಟ್ ಒಳಗೆ ಸಕ್ಕರೆ ಕಾರ್ಖಾನೆ ಸಾಕಷ್ಟು ಅದಾವು. ಮುಂದೆ ಬೆಲ್ಲದ ಆಲಿ ಮನಿ ಕಡಿಮೆ ಆಗ್ಯಾವು, ಲೇಬರ್ ಪ್ರಾಬ್ಲಮ್ ಆಗೈತಿ, ಹಿಂಗಾಗಿ ಸಕ್ಕರೆ ಫ್ಯಾಕ್ಟ್ರಿಗಿನ ಹೆಚ್ಚು ಕಳಿಸಿವ್ರಿ ಕಬ್ಬು ಬೆಲ್ಲ. ಈಗ ಅರಿಶಿಣ ಯಾವ ರೀತಿ ಒಂದು ಕಟಾವ್ ನಂತರ ಸಂಸ್ಕರಣೆ ಮಾಡಬೇಕಾಗ್ತದೆ ಅರಿಶಿಣನ್ನ, ತಾವು ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತೀರಾ ಅಥವಾ ಬೇರೆ ಕಡೆ ಕಳಿಸ್ತೀರ? ಸಂಸ್ಕರಣೆ ಮಾಡೇ ಮಾರಾಟ ಮಾಡಿವ್ರಿ ಸರ್. ಸಂಸ್ಕರಣೆ ಅಂದ್ರೇನ ಈಗ ಅರಿಶಿನ ಕುದಿಸೋದು, ಅದನ್ನ ಗಾಡ್ಕ್ ಹಾಕೋದು, ಅದನ್ನ ಏನತ್ಲೆ ಚೀಲ ತುಂಬೋದು, ತುಂಬಿದ ನಂತರ ಸಾಂಗ್ಲಿ ಮಾರ್ಕೆಟ್ ಕಳಿಸೋದು, ಈ ತರ ನಾವು ಮಾಡಿದ್ದೈತ್ರಿ. ಇದು ಒಂದ್ ಸ್ವಲ್ಪ ಅದು ಯಾವ ರೀತಿ ಸಂಸ್ಕರಣ ಮಾಡಬೇಕು ಮತ್ತು ಎಷ್ಟು ದಿವಸಿಗೆ ಅದು ಕಟಾವ್ ಮಾಡಬೇಕು ಆ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಲ್ಲ. ಅರಿಶಿನ ಏನೈತ್ರಿ ಯೂಸ್ವಲಿ ಏಳರಿಂದ ಏಳುವರೆ ತಿಂಗಳಿಗೆ ಹಡ್ಡಿಸ್ಕೊತೈತ್ರಿ, ಎಂಟು ತಿಂಗಳ ಅದೆಲ್ಲ ಅದ್ರದ ಡೇಸ್, ಏಳರಿಂದ ಏಳುವರೆ ತಿಂಗಳಿಗೆ ಹಡ್ಡಿಸ್ಕೊಂಡು ಆ ನಂತರ ಒಂದು 15-20 ದಿವಸದೊಳಗ ಅದ ಕ್ಯೂರ್ ಆಗಿ ಬರ್ತೈತ್ರಿ. ಏನಂದ್ರೆ ಕುದಿಸ್ತೀವ್ರಿ, ಹಡ್ಡಿದ ನಂತರ ಕುದಿಸೇ ಬಿಡ್ತೀವ್ರಿ, ಮುರಿದ ನಂತರ ಗಡ್ಡಿ ಮುರಿದ ನಂತರ ಕುದಿಸೇ ಬಿಡ್ತೀವಿ. ಕುದಿಸಿ ಏನು ಬಿಸಿಲಿಗೆ ಆರಾಕ್ತಿವೋ ಆರಾಕಿದ ಒಂದು ತಿಂಗಳ ತನಾನು ಅಂದ್ರೆ ತೇವಾಂಶ ಇರಬಾರ್ದು, ಚಳಿಗಾಲದೊಳಗೆ ಒಂದು ಸ್ವಲ್ಪ ಲಗುಟ್ ಬತ್ತಂದ್ರೆ ಆ ತೇವಾಂಶ ಕಡಿಮೆ ಆಗಬೇಕು. ಆ ಥರ ಬಿಸಿಲಿಗೆನ ಅದು ಒಣ ನೆಲದೊಳಗೆ ಅಥವಾ ಒಂದು ಹಳಿ ಸೀರಿ ತರೋದು ಅದರೊಳಗೆ ಹಾಸೋದು ಲಗುಟ್ ಆರಿ ಬರುವಂಗೆ ಅವೆಲ್ಲ ಆ ಥರ ಮಾಡಿಕೊಂಡು ಹೊಸ ಪದ್ಧತಿ ಒಳಗೆ ಮಾಡಿಕೊಂಡು ಒಂದು ತಿಂಗಳಕ್ಕೆ ಅವು ಆರಿ ಬರ್ತಾವೆ. ಅದು ಬಂದ ನಂತರ ಅದನ್ನು ನಾವು ಗಾಡಕ್ಕೆ ಹಾಕ್ತೀವಿ ರೀ. ಗಾಡಕ್ಕೆ ಹಾಕಿದ ನಂತರ ಅದಕ್ಕೆ ಈ ಬಿಸಿಲಾಗಲಿ ಗಾಳಿ ಆಗಲಿ ಒಟ್ಟ ಬಡಿಬಾರದು. ಬಡದ್ರೆ ಒಂದ್ ವೇಳೆ ಬಡದ್ರೆ ಅದರದ ಕಲರ್ನ ಕಡಿಮೆ ಆಗಿಬಿಡ್ತೈತಿ. ಕಲರ್ ಕಡಿಮೆ ಆತಂದ್ರೆ ಆಟೋಮೆಟಿಕ್ ರೇಟ್ ಕಡಿಮೆ ಆಕೈತಿ. ಒಂದ್ರಿಂತ ಒಂದ್ ಲಿಂಕ್ ಐತ್ರಿ ಅದಕ್ಕೆ ಅದನ್ನ ಏನ್ ಗಾಡಕ್ ಹಾಕ್ತಿವಿ, ಗಾಡಕ್ ಹಾಕಿದ್ರೂಪ್ಲೇನ ಒಂದು ತಟ್ ಆಗಲಿ ಅಥವಾ ಒಂದು ಗೋಡಾವೊಂದೊಳಗಾಗಲಿ ಅಥವಾ ಒಂದು ಕೋಲೆಯದೊಳಗಾಗಲಿ ಅವನ್ನೆಲ್ಲ ಪೂರ್ಣ ಪ್ರಮಾಣದೊಳಗೆ ಒಂದ್ ಚೀಲಾನ ಹಿಂದೆ ತುಂಬಿ ಅವ್ನ ನಿಟ್ಲ ಹಚ್ಚಿಬಿಡ್ಬೇಕು. ಆ ತರ ಮಾಡಿದ್ರೆ ಅದಕ್ಕೆ ರೇಟ್ ಸಿಗಾಕ ಸಾಧ್ಯ ಐತ್ರಿ. ಗಾಡಕ್ ಹಾಕೋದಂದ್ರೆ ಏನ್ರಿ, ಅದು ಯಾವ ರೀತಿ ಮಾಡ್ತೀರಿ? ಗಾರ್ಡ್ ಅಂದ್ರೆ ಅದೊಂದು ಮಷೀನ್. ಗಾರ್ಡ್ ಅಂದ್ರೆ ಅದೊಂದು ಮಷೀನ್. ಈಗ ಹೆಂಗ ನಾವು ಗೊಂಜಾಳ ಮಷೀನ್ ಗೊಂಜಾಳ ಹಾಕ್ತಿವತ್ತಿವ್ರಲ್ಲೇ ಅಥವಾ ಸದಕಾ ಸದಕಿನ ಮಿಷನ್ ಹೆಂಗ್ ಹಾಕ್ತಿವ್ರಲ್ಲೇ ಅಥವಾ ಇನ್ನಿತರ ಗೋಧಿ ಹೆಂಗ ಗೋಧಿ ಮಿಷನ್ ಹಾಕ್ತಿವತ್ತಿವಿ ಹಂಗ ಇದು ಒಂದು ಅರಿಶಿನ ಒಂದು ಮಿಷನ್ಕ ಗಾಡಕ್ ಹಾಕ್ತಿವತ್ತಿವ್ರಿ. ಅದೊಂದು ಗಾಡಕ್ ಹಾಕಿದಾಗನ ಅದು ಅರಿಶಿನ ಅನ್ನೋದು ಏನು ಲಾಸ್ಟ್ ಏನ ಕ್ರಿಯೆ ಐತಿ, ಅರಿಶಿನದೊಳಗೆ ಲಾಸ್ಟ್ ಕ್ರಿಯೆನ ಗಾಡ ಕುದಿಸುದು. ಮೊದಲ ಗಂಗಾದೊಳಗೆ ಕುದಿಸ್ತೀವಿ, ನಂತರ ಎರಡನೇ ಸ್ಟೆಪ್ ಬರುವುದನ್ನ ಗಾಡ. ಆ ಗಾಡಕ್ ಹಾಕಿದ್ರನ ಅರಿಶಿನ ಮೇಲಿಂದ ಕೋಟಿಂಗ್ ಹೋಗಿ ಅರಿಶಿನ ಹಾಕೈತಿ. ಲಾಸ್ಟ್ ಕ್ರಿಯೆನ ಅದ ಗಾಡ್ ಅಂತೇಳಿ ಅರ್ಥ. ಅಂದ್ರೆ ಅರಿಶಿನ ಬೇರಿನ ಮ್ಯಾಗಿನೂ ಒಂದು ಸೊಪ್ಪಿ ತೆಗಿಯೋ ಕ್ರಿಯೆ ಗಾಡಕ್ ಹಾಕೋದು ಅಂತೀರಿ? ಹೌದ್ರಿ ಸರ್, ಹೌದ್ರಿ. ಇಲ್ಲಿಂದ ಯಾವ ಮಾರುಕಟ್ಟೆಗೆ ತಾವು ಕಳಿಸ್ತೀರಿ? ಇಲ್ಲಿಂದ ನಾವು ಸಾಂಗ್ಲಿ ಮಾರ್ಕೆಟ್ಗೆ ಕಳಿಸ್ತೀವ್ರಿ. ಯಾಕಂದ್ರೆ ಮಾಲಿಂಪುರ ಮಾರ್ಕೆಟ್ ಇತ್ತು, ಮುಂಚೆ ಮಾಡ್ಬೇಕಂತೇಳಿ ಮಾಡಿದ್ರು. ಅರಿಶಿನ ಮಾರ್ಕೆಟ್ ನಾವು ಮಾಡಬೇಕು, ಅದನ್ನ ಸಕ್ಸಸ್ ಮಾಡ್ಬೇಕಂತೇಳಿ ಮಾಡಿದ್ರು, ಎಲ್ಲಾ ರೈತರು ಮಾಡಿದ್ರು. ಆದ್ರೆ ಅದಕ್ಕೆ ಬಂಡವಾಳ ಬಹಳ ಬೇಕಾಯ್ತ. ಅದಕ್ಕೆ ಇಲ್ಲಿ ಬಂಡವಾಳ ಹಾಕಕ್ ಇಲ್ಲಿ ನಮ್ಮಲ್ಲಿ ಮಾಲಿಂಗ್ಪುರ್ ಮಾರ್ಕೆಟ್ದವರು ಅಷ್ಟೊಂದು ಬಲಶಾಲಿ ಆಗಿರ್ತಿದ್ದಿಲ್ಲ. ಅದಕ್ಕೆ ಆ ಒಂದು ಉದ್ದೇಶಕ್ಕೆ ಎಲ್ಲರಿಗೂ ಅರಿಶಿನ ಅಂದ್ರೆ ಕ್ವಿಂಟಲ್ಕಿಗೆ 10,000, 12,000, 8,000 ಯೂಸ್ವಲಿ ಈ ರೇಟ್ ಇರ್ತೈತಿ. ಮತ್ತು ಒಂದು 20 ಕ್ವಿಂಟಲ್ 25 ಕ್ವಿಂಟಲ್ ಆದ್ರೆ 2.5 ಲಕ್ಷ ಅಡ್ವಾನ್ಸ್ ಬೇಕಾಗ್ತೈತಿ. ಕಬ್ಬಿಂದ ಆ ತರ ಅಲ್ಲ, 2,000 ರೂಪಾಯಿ ದಾರಿನೇ ಇರ್ತೈತಿ, ಒಂದು 4 ಟನ್ ಆಕೈತಿ. ಏನೋ 50,000, 10,000, 20,000 ಅಡ್ವಾನ್ಸ್ ಹೋಯ್ತಿರ್ತಾರೋ, ಇದು ಅರಿಶಿನದ ಹಂಗಿಲ್ಲ. ಆದ್ರೆ ಬಂಡವಾಳ ಬಾಳ ಬೇಕಾಗ್ತೈತ್ರಿ, ಇನ್ವೆಸ್ಟ್ಮೆಂಟ್ ಬಾಳ ಮಾಡ್ಬೇಕಾಕೈತಿ. ಅವರು ಯಾರಪ್ಪ ಅಂದ್ರೆ ವರ್ತಕರು ಅಥವಾ ತಗೊಳ್ಳೋರು ಖರೀದಾರರು. ಆ ಒಂದು ಉದ್ದೇಶಕ್ಕೆ ಇಲ್ಲಿ ಮಾಲಿಪುರ್ ಮಾರ್ಕೆಟ್ಗೆ ಅದು ಅಷ್ಟೊಂದು ಸಕ್ಸಸ್ ಆಗಲಿಲ್ಲ. ಸಾಂಗ್ಲಿ ಮಾರ್ಕೆಟ್ನ ಅದಕ್ಕೆ ಯೋಗ್ಯ ಅಂತೇಳಿ ನಾವು ಕಂಟಿನ್ಯೂಸ್ ಸಾಂಗ್ಲಿ ಮಾರ್ಕೆಟ್ಗೆ ಕಳ್ಸಾಕೈತಿವ್ರಿ ಇವತ್ತಿಂತ. ನಾನು ಈಗ ಬೀಜ ಎಲ್ಲಿಂದ ತರ್ತೀರಿ ಅರಿಶಿನ ಬೀಜನ? ಬೀಜ ಈಗ ಮುಂಚೆ ನಾವು ಈಗ ಸಾಂಗ್ಲಿಂತ ತರ್ತಿದ್ವಿರಿ. ಈಗ ಏನೈತ್ಲೆ ಬರ್ಬರ್ತ ಯಾಕೆ ಸಾಂಗ್ಲಿಂತ ತರ್ತಿದ್ವಿ ಅಂದ್ರೆ ಈ ಕಡೆ ತರೋದು ಕಡಿಮೆ ಇರ್ತಿತ್ತು. ಎಲ್ಲರೂ ಬರೀ ಸಾಂಗ್ಲಿ ಕಡೆನ ಮುಖ ಮಾಡ್ತಿದ್ರು, ಯಾಕಂದ್ರೆ ಅಲ್ಲೇ ಕಡಿಮೆ ಸಿಗ್ತೈತಿ, ಅಲ್ಲೇ ತರೋನು, ಅಲ್ಲೇ ಚಲೋ ಸಿಗ್ತಾವೆ. ಈಗ ಏನಾಗೈತೆ ಅಂದ್ರೆ ಈ ಕೃಷಿ ಇದ್ರೊಳಗೂ ಒಂಚೂರು ಈ ಕಡೆ ಅವೇರ್ನೆಸ್ ಬಂದ, ಈ ಕಡೆ ಹಾರುಗೇರಿ ಅಥವಾ ಜಗದಾಳ ಅಥವಾ ಇವನ್ ನಮ್ಮ ಮಾಲಿಂಪುರ ಮಾರ್ಕೆಟ್ದೊಳಗೆ ಅರಿಶಿನದವ್ರ ಒಂದು 3-4 ಮಂದಿ ಅದಕ್ಕೆ ಈಗ ಮಾಲಿಂಪುರದೊಳಗೆ ಒಂದು 2-3 ಜನ ಚೆನ್ನಾಗಿ ತರಿಸ್ತಾರೆ ಬೀಜಾನು. ಅಗದಿ ರೇಟು ರೀಸನೇಬಲ್ ಹಿಡಿತಾರು, ಕ್ವಾಲಿಟಿನ ತರಿಸ್ತಾರು. ಅದೇ ಥರನ ನಮಗೆ ಇಳುವರಿ ಈಗ ಸರಿಯಾಗಿ ಬರಾಕ್ತೈತಿ, ಏನು ಬಾನಗಡಿ ಇಲ್ಲ, ಚಲೋ ತರಿಸಾಕ್ತಾರು. ಇಲ್ಲಿ ಮಾಲಿಂಪುರ ಮಾರ್ಕೆಟ್ದೊಳಗೆ ನಾವು ಅವ್ನು ಬೀಜ ಬೇಕಾದ್ರೆ ಇಲ್ಲೇ ಖರೀದಿ ಮಾಡ್ಕೊಂಡು ಇಲ್ಲೇ ಹಚ್ತೀವ್ರಿ. ಶಿವನಗೌಡ್ರಿ, ಇದುವರೆಗೆ ಸಾಕಷ್ಟು ಮಾಹಿತಿ ಕೊಟ್ರಿ ನಮಗೆ ಕಬ್ಬಿನ ಬಗ್ಗೆ, ಅರಿಶಿನ ಬಗ್ಗೆ. ರೈತರು ಈ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತಾರೆ, ನಮ್ಮ ಜಿಲ್ಲೆಯಾದ್ಯಂತ ಕೇಳ್ತಿರ್ತಾರೆ, ಬಾಗಲಕೋಟೆ ಜಿಲ್ಲೆಯಾದ್ಯಂತ ಕೇಳ್ತಿರ್ತಾರೆ, ಇದಲ್ಲದೆ ಕೊಪ್ಪಳದ ಜಿಲ್ಲೆಯಲ್ಲಿ ಕೇಳ್ತಾರೆ, ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಿರ್ತಾರೆ. ಈ ರೈತರು ಯಾರಾದರೂ ತಮಗೆ ಏನಾದರೂ ಪ್ರಶ್ನೆ ಕೇಳಬೇಕಂದ್ರೆ, ತಾವು ಮಾಡಬೇಕಂದ್ರೆ ಸಲಹೆ ಕೊಡ್ತೀರಿ? ಕೊಡ್ತೀವ್ರಿ ಸರ್, ಅವಶ್ಯವಾಗಿ ಕೊಡ್ತೀವ್ರಿ. ತಮ್ಮ ದೂರವಾಣಿ ಸಂಖ್ಯೆ ಹೇಳ್ತೀರಿ? ಹೇಳ್ತೀವ್ರಿ ಸರ್, 9980625282. ದೂರವಾಣಿ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳ್ರಿ. 9980625282. ಒಳ್ಳೆಯದು ಶಿವನಗೌಡ್ರಿ. ರೈತರೇನಾದರೂ ತಮಗೆ ಖುದ್ದಾಗಿ ಭೇಟಿ ಆಗಬೇಕು ಅಥವಾ ತಮ್ಮ ಹೊಲ ನೋಡಬೇಕು, ಖುದ್ದಾಗಿ ಮಾಹಿತಿ ಕೇಳಿದ್ರೆ ತಾವು ಎಲ್ಲಿ ಸಿಗ್ತೀರಿ? ನಾವು ಮುಧೋಳ ತಾಲೂಕು ರನ್ನ ಬೆಳಗಲಿಯಲ್ಲೇ ಸಿಗ್ತೀವಿ, ಬಿಟ್ಟರೆ ಇಲ್ಲಿ ಮಹಲಿಂಗ್ಪುರ್ APMC ಮಾರ್ಕೆಟ್ದೊಳಗೆ ಬಂದು ಕೇಳಿದ್ರು ಹೇಳ್ತಾರೋ, ನಾವು ಸಿಗ್ತೀವಿ ರೀ.

ಸಿಕ್ಕು ಬಂದನಕ ಇಂಗ್ಲಿಷ್ ಬಂದವಾಗಿ ಸಿಕ್ಕು ಬಂದನಕ ನೂರು ವರ್ಷದಿಂದ ಬೇರು ಬಿಟ್ಟ ಇಂಗ್ಲಿಷರು ಗೋರುವಾದ ಕೂರ್ತಾರ ನಮ್ಮ ಜನಕ ಬೇಗ ಮೂರಿ ಅಂದ್ರೆ ಈ ದೊಡ್ಡ ಕಡಿವಾಣ